ತಂದವಳೇ ನೀನೆ ನಂದ ರಾಣಿಯು ರಾಜನಾಗಿರೆ ಮಲ್ಲಿಗೆ ನೀ ನಿಲ್ಲಿಗೆ ಏತಕ್ಕೆ ಬಂದೆ ಮಲ್ಲಿಗೆ ನೀ ನಿಲ್ಲಿಗೆ ಏತಕ್ಕೆ ಬಂದೆ ತಂದವಳೇ ನೂರು ಆಕೆಯ ತಂದವಳೇ ನೀನು ನನ್ನ ರಾಣಿಯು ರಾಜನಾಗಿರೆ ಕಣ್ ಅಂಚಲಿ ಕೂಡಿದೆ ಬಾಣ ಮಿಂಚುವ ಕಣ್ ಅಂಚಲಿ ಕೂಡಿದೆ ಬಾಣ ನಕ್ಕರೆ ನೀ ನಕ್ಕರೆ ಮೋಹದ ಮಲ್ಲೇ ನಕ್ಕರೆ ನೀ ನಕ್ಕರೆ ಮೋಹದ ಮಲ್ಲೇ ಬಂದವಳೇ ನೂರು ಆಕೆಯ ತಂದವಳೇ ನೀನೆ ನನ್ನ